ವಿಶ್ವವಿಖ್ಯಾತ ಮೈಸೂರು ದಸರಾ ಜಂಬೂ ಸವಾರಿ ಮೆರವಣಿಗೆಗೆ ಮುಖ್ಯಮಂತ್ರಿ ಚಾಲನೆ. ಮೈಸೂರು ನಗರದ ದೀಪಾಲಂಕಾರ ವ್ಯವಸ್ಥೆ ಇಂದಿನಿಂದ 9 ದಿನಗಳವರೆಗೆ ವಿಸ್ತರಣೆ. ಮತ್ತು ಮಂಡ್ಯ ಜಿಲ್ಲೆಯ ಮೈಶುಗರ್ ಸಕ್ಕರೆ ಕಾರ್ಖಾನೆ ಪುನಶ್ಚೇತನ, ಇದೇ 18ರಂದು ಮಹತ್ವದ ಸಭೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮಂಗಳೂರು. ಈಗ ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಶ್ರೋತೃಗಳಿಗೆಲ್ಲ ನಮಸ್ಕಾರ. ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಅನುಭವದ ಕುರಿತು ಕಾರ್ಕಳ ತಾಲೂಕಿನ ಶ್ರೀನಿವಾಸ ಭಟ್ ಇರ್ವತ್ತೂರು ಅವರೊಂದಿಗೆ ಸಂದರ್ಶನ, ಆರೋಗ್ಯ ಮಾಹಿತಿ, ಆ ಬಳಿಕ ದೇವರ ನಾಮಗಳನ್ನು ಕೇಳಬಹುದು. ಕೊರೋನಾ ಸಾಂಕ್ರಾಮಿಕ ಹರಡುತ್ತಿರುವ ಈ ಸಮಯದಲ್ಲಿ ಕೆಲಸ ಕಳೆದುಕೊಂಡು ಸಂಕಷ್ಟದಲ್ಲಿದ್ದೀರಾ? ಚಿಂತೆ ಬೇಡ, ಇಂದೇ ಜಾಬ್ ಕಾರ್ಡ್ ಮಾಡಿಸಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿ. ವರ್ಷಕ್ಕೆ ಕುಟುಂಬವೊಂದಕ್ಕೆ 100 ದಿನಗಳ ಉದ್ಯೋಗ ಖಚಿತ. ದಿನಕ್ಕೆ 289 ರೂಪಾಯಿಗಳನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಹೆಣ್ಣು ಗಂಡಿಗೆ ಸಮಾನ ಕೂಲಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-425-6666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಕೇಳ್ರಪ್ಪ ಕೇಳ್ರಿ, ಯಾರ್ಗಾದ್ರೂ ರಾತ್ರಿ ಜ್ವರ, 2 ವಾರಕ್ಕಿಂತ ಹೆಚ್ಚು ಕೆಮ್ಮು, ಕಫದ ಜೊತೆ ರಕ್ತ, ತೂಕ ಕಡಿಮೆ ಆಗ್ತಾ ಇರೋರು ಕಂಡು ಬಂದ್ರೆ ನಿಮ್ ಮನೆ ಬಾಗಿಲಿಗೆ ಬರುವ ಆರೋಗ್ಯ ಕಾರ್ಯಕರ್ತರಿಗೆ ತಿಳಿಸಿ. ಕ್ಷಯರೋಗ ಪರೀಕ್ಷೆ ಮತ್ತು ಚಿಕಿತ್ಸೆ ಉಚಿತ. ಕ್ಷಯ, ಸಾಂಕ್ರಾಮಿಕ ರೋಗ, ಕ್ಷಯರೋಗಿ ಕೆಮ್ಮಿದಾಗ ಸೀನಿದಾಗ ಗಾಳಿ ಮೂಲಕ ಹರಡುತ್ತೆ. ಸರಿಯಾಗಿ ಚಿಕಿತ್ಸೆ ಪಡೆದ್ರೆ ಕ್ಷಯರೋಗ ಗುಣವಾಗುತ್ತೆ. ಬನ್ನಿ, ಕ್ಷಯರೋಗ ತಡೆಗಟ್ಟೋಣ, ನಮ್ಮ ರಾಜ್ಯದಿಂದ ಕ್ಷಯರೋಗ ಓಡಿಸೋಣ. ಹೆಚ್ಚಿನ ವಿಷಯಕ್ಕೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೇಳ್ರಪ್ಪ ಕೇಳಿ. ಇಂದಿನ ಕಿಸಾನ್ ವಾಣಿಯಲ್ಲಿ ಮೊದಲಿಗೆ ಸಮಗ್ರ ಕೃಷಿ ಅನುಭವದ ಕುರಿತು ಕಾರ್ಕಳ ತಾಲೂಕಿನ ಶ್ರೀನಿವಾಸ ಭಟ್ ಇರ್ವತ್ತೂರು ಅವರೊಂದಿಗೆ ಸಂದರ್ಶನ. ಶ್ರೀನಿವಾಸ ಭಟ್ ಅವರೇ ನಮಸ್ಕಾರ. ನಮಸ್ಕಾರ. ಕಾರ್ಕಳ ತಾಲೂಕು ಇರ್ವತ್ತೂರು ಗ್ರಾಮದವರು ನೀವು. ಹೌದು. ಕೃಷಿಯನ್ನ ನೀವು ನೋಡುವಂತಹ ದೃಷ್ಟಿಕೋನ ಹೇಗೆ? ಸ್ವಾಭಿಮಾನದ ಬದುಕನ್ನು ನಡೆಸಬೇಕು ಅಂತಾದರೆ ನಿಸರ್ಗಕ್ಕೆ, ಪ್ರಕೃತಿಗೆ ಪೂರಕವಾಗಿ ಬದುಕಬೇಕು ಅಂತಾದರೆ, ಆರೋಗ್ಯಪೂರ್ಣ ದೀರ್ಘಾಯುಷ್ಯದಿಂದ ಬದುಕಬೇಕು ಅಂತಾದರೆ ಕೃಷಿ ಅನಿವಾರ್ಯ. ಆ ಕೃಷಿ ಯಾವ ಥರ ಇರಬೇಕು, ಹೇಗಿರಬೇಕು ಅನ್ನೋ ಕಲ್ಪನೆ, ಆ ಸ್ಪಷ್ಟತೆ ನಮಗೆ ಬೇಕು. ಯಾಕಂತೇಳಿದರೆ ಬೇರೆ ಬೇರೆ ಕೃಷಿ ಪದ್ಧತಿಗಳು ಆಧುನಿಕ ವ್ಯವಸ್ಥೆಯಲ್ಲಿದ್ದಾವೆ. ರಾಸಾಯನಿಕ ಕೃಷಿ ಇರ್ಬೋದು, ಸಾವಯವ ಕೃಷಿ ಇರ್ಬೋದು, ಅಥವಾ ಸಹಜ ಕೃಷಿ ಇರ್ಬೋದು, ನೈಸರ್ಗಿಕ ಕೃಷಿ ಇರ್ಬೋದು, ಹೀಗೆ ಬೇರೆ ಬೇರೆ ಪ್ರಕಾರಗಳಿದ್ದಾವೆ. ನಾವು ಪರಿಪೂರ್ಣವಾಗಿ ಒಂದು ನೆಮ್ಮದಿಯಿಂದ ಆರೋಗ್ಯಪೂರ್ಣವಾಗಿ ಬದುಕಬೇಕು ಅಂತಾದರೆ ರಾಸಾಯನಿಕ ಕೃಷಿಯಿಂದ ಖಂಡಿತ ಸಾಧ್ಯ ಇಲ್ಲ. ಹಾಗಾಗಿ ಕೃಷಿಯ ಒಂದು ಮಹತ್ವವನ್ನು ನಾನು ಗಣನೆಗೆ ತಗೊಂಡು ಕೃಷಿ ಜೀವನಕ್ಕೆ ಒಂದು 25 ವರ್ಷದ ಹಿಂದೆ ಪಾದಾರ್ಪಣೆ ಮಾಡಿದೆ. ಈಗ ಕೃಷಿಯಲ್ಲಿ ಸುಸ್ಥಿರತೆ ಅಥವಾ ಒಂದು ಸುಸ್ಥಿರ ಕೃಷಿ ಅಂದರೆ ಏನು ನಿಮ್ಮ ದೃಷ್ಟಿಯಲ್ಲಿ? ಸುಸ್ಥಿರ ಕೃಷಿ ಅಂತ ಹೇಳಿದರೆ ಮುಖ್ಯವಾಗಿ ಪಂಚಭೌತಿಕವಾದ ವ್ಯವಸ್ಥೆ, ಪೃಥ್ವಿ, ಆಪು, ತೇಜೋ, ವಾಯು, ಆಕಾಶ ಅಂಥೇಳಿ 5 ತತ್ವಗಳನ್ನು ಒಳಗೊಂಡು ನಮ್ಮ ದೇಹವೂ ಇದೆ,

ವರವ ಕೊಡೆ ಚಾಮುಂಡಿ ವರವ ಕೊಡೆ ಸೆರಗೊಟ್ಟಿ ಬೇಡುವೆನು ವರವ ಕೊಡೆ ವರವ ಕೊಡೆ ವರವ ಕೊಡೆ ಚಾಮುಂಡಿ ವರವ ಕೊಡೆ ಒಲವಿಂದ ನೀ ನೆನಗೆ ವರ ನೀಡಿ ಸಲಹದಿರೆ ಒಲವಿಂದ ನೀ ನೆನಗೆ ವರ ನೀಡಿ ಸಲಹದಿರೆ ನಿನ್ನಾಣೆ ನಾ ನಿನ್ನ ಪಾದ ಬಿಡೆ ನಿನ್ನ ಪಾದ ಬಿಡೆ ವರವ ಕೊಡೆ ಚಾಮುಂಡಿ ವರವ ಕೊಡೆ ಚರಗೊಟ್ಟಿ ಅವರು ಹಾಡಿರುವ ಗೀತೆ ಕೇಳಿದಿರಿ. ಮುಂದೆ ವಾಣಿ ಜಯರಾಮ್ ಹಾಡಿರುವ ಆರ್ ಎನ್ ಜಯಗೋಪಾಲ್ ಅವರದೇ ರಚನೆ ಧನಲಕ್ಷ್ಮಿ ವರಲಕ್ಷ್ಮಿ ವರ ನೀಡಮ್ಮ. ಲಕ್ಷ್ಮೀ ವರಲಕ್ಷ್ಮೀ ವರ ಆಹಾರ ನೀಡಮ್ಮ, ಸಿರಿಲಕ್ಷ್ಮಿ ಜಯಲಕ್ಷ್ಮಿ ಭಯದೂಡಮ್ಮ, ಧನಲಕ್ಷ್ಮಿ ವರಲಕ್ಷ್ಮಿ ವರ ನೀಡಮ್ಮ, ಸಿರಿಲಕ್ಷ್ಮಿ ಜಯಲಕ್ಷ್ಮಿ ಭಯದೂಡಮ್ಮ, ಧನಲಕ್ಷ್ಮಿ ವರಲಕ್ಷ್ಮಿ ವರ ನೀಡಮ್ಮ, ವರ ನೀಡಮ್ಮ.